ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಗುರುರಾಯರ ನಂಬಿ ಬಿಡದೆ ಯಾವಾಗಲೂ ಗುರುರಾಯರ ನಂಬಿ ಬಿಡದೆ ಯಾವಾಗಲೂ ದುರಿತವ ಕಳೆದು ಸದ್ಗತಿಯ ಪಡೆವರೆಲ್ಲ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ವನಧಿಯ ಮನೋವೇಗದಿ ಲಂಘಿಸಿ ಮಹಿತನು ಜಯಶೋಕವ ತರಿದು ವನಧಿಯ ಮನೋವೇಗದಿ ಲಂಘಿಸಿ ಮಹಿತನು ಜಯಶೋಕವ ತರಿದು ವನವ ಬೇರೊಡನೆ ಕಿತ್ತೀಡಾಡಿ ಎದುರಾದ ಧನುಜರ ಸದೆದು ಲಂಕೆಯ ತನ್ನ ಸಖಗಿತ್ತ ವನವ ಬೇರೊಡನೆ ಕಿತ್ತೀಡಾಡಿ ಎದುರಾದ ಧನುಜರ ಸದೆದು ಲಂಕೆಯ ತನ್ನ ಸಖಗಿತ್ತ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಕೌರವ ಬಕ ಹಿಡಿಂಬ ಕೀಚಕರೆಂಬ ದುರುಳ ಸಂತತಿ ನೆಗ್ಗುತ್ತಿ ಕೌರವ ಬಕ ಹಿಡಿಂಬ ಕೀಚಕರೆಂಬ ದುರುಳ ಸಂತತಿ ನೆಗ್ಗುತ್ತಿ ಘೋರ ಪಾತಕಿ ದುಶಾಸನ ನರ ಕುತವ ಗೀರಿ ಮುದದಿ ಮೂರ ವೈರಿಯ ಭಜಿಸಿದ ಘೋರ ಪಾತಕಿ ದುಶಾಸನ ನರ ಕುತವ ಹೀರಿ ಮುದದಿ ಮೂರ ವೈರಿಯ ಭಜಿಸಿದ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಶರುಂದೆಂಬುವ ದುರ್ವಾದಿಯ ಭಾವಶಾಸ್ತ್ರಗಳೋಡಿಸಿ ಜೀವೇಶರುಂದೆಂಬುವ ದುರ್ವಾದಿಯ ಭಾವಶಾಸ್ತ್ರಗಳೋಡಿಸಿ ಕೋವಿದರಿಗೆ ಸದ್ಭಾಷ್ಯವ ತೋರಿದ ಕೋವಿದರಿಗೆ ಸದ್ಭಾಷ್ಯವ ತೋರಿದ ದೇವಪುರಂದರ ವಿಠಲ ಸೇವಕರಾದ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಗುರುರಾಯರ ನಂಬಿ ಬಿಡದೆ ಯಾವಾಗಲೂ ದುರಿತವ ಕಳೆದು ಸದ್ಗತಿಯ ಪಡೆವರೆಲ್ಲ ಗುರುರಾಯರನಂಬಿರೋ ಮಾರುತಿ ಎಂಬ ಗುರುರಾಯರನಂಬಿರೋ ಗುರುರಾಯರನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ. ಇದೀಗ ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ಮಧ್ವೇಶ ವಿಠಲರ ರಚನೆ ಬಂದಾನೋ ರಾಘವೇಂದ್ರ. ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ ಗಜವೇರಿ ಬಂದ ಜಗದಿ ತಾನಿಂದ ಗಜವೇರಿ ಬಂದ ಜಗದಿ ತಾನಿಂದ ಅಜಪಿತ ರಾಮನ ಪದಾಭ್ಯ ಸ್ಮರಿಸುತ್ತಲೇ ಅಜಪಿತ ರಾಮನ ಪದಾಭ್ಯ ಸ್ಮರಿಸುತ್ತಲೇ ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ ಕುಣಿಸುತ್ತ ಬಂದ ನರಹರಿ ಪ್ರಿಯ ಬಂದ ಹರಿಯ ಕುಣಿಸುತ್ತ ಬಂದ ನರಹರಿ ಪ್ರಿಯ ಬಂದ ಶರಣಾಗತರನು ಕರವ ಪಿಡುವೆನೆಂದು ಶರಣಾಗತರನು ಕರವ ಪಿಡುವೆನೆಂದು ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ ಪ್ರಹ್ಲಾದ ವ್ಯಾಸ ಮುನೀಂದ್ರ ರಾಘವೇಂದ್ರ ಪ್ರಹ್ಲಾದ ವ್ಯಾಸ ಮುನೀಂದ್ರ ರಾಘವೇಂದ್ರ ನಿಮಿಸುತ ಮನವ ಮಧ್ವೇಶ ವಿಠಲನಲ್ಲಿ ನಿಮಿಸುತ ಮನವ ಮಧ್ವೇಶ ವಿಠಲನಲ್ಲಿ ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ ಕಂದನ ಮೊರೆ ಕೇಳಿ ಜನನಿಯು ಬರುವಂತೆ ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ ಬಂದಾನು ರಾಘವೇಂದ್ರ ಇಂದಿಲ್ಲಿಗೆ ಇಂದಿಲ್ಲಿಗೆ ಇಂದಿಲ್ಲಿಗೆ. ಇದೀಗ ಜಗನ್ನಾಥ ದಾಸರ ರಚನೆ ಪುತ್ತೂರು ನರಸಿಂಹ ನಾಯಕ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ ಚಂದದ ತೊಟ್ಟಿಲೋಳ ಆನಂದದಿ ಮಲಗ್ಯಾರ ತೂಗಿರೆ